ಕೂತು. ಜ್ಞಾನ ಪೂರ್ವದಲ್ಲಿ ಜ್ಞಾನಾನಂತರ, ಜ್ಞಾನ ಪೂರ್ವದಲ್ಲಿ ಇವುಗಳನ್ನ ತ್ಯಜಿಸತಕ್ಕದ್ದು, ಜ್ಞಾನಾನಂತರ. ಜ್ಞಾನ ಪೂರ್ವದಲ್ಲಿ ಇವನ್ನ ತ್ಯಜಿಸ್ಬೇಕು. ಜ್ಞಾನಾನಂತರ ಹೇಳ್ತಾಳೆ, ಬೋಧಾಪೂರ್ಧಂಚ ತದೀಯಂ. ಕೆಲವುಗಳನ್ನ ಪೂರ್ವದಲ್ಲಿ, ಕೆಲವುಗಳನ್ನ ಆಯ್ತಾ. ಪೂರ್ವದಲ್ಲಿ ತ್ಯಜಿಸ್ಬೇಕಾದ ಯಾವ್ದು ಹೇಳಿ? ಕಾಮಕ್ರೋಧ ಉದ್ಭವಂ ವೇಗಂ ತ್ಯಜೇತ. ಭಗವಂತ ಭಗವದ್ಗೀತೆ ಎಲ್ಲ ಹೇಳಿಲ್ಲ, ಇಂಥದ್ದು ಹೇಳಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ, ಎಲ್ಲ ಸಂಪಿಕ್ಷಿತವಾಗಿದೆ. ಅದಕ್ಕೆ ಭಗವದ್ಗೀತಾ ಸರ್ವೋಪನಿಷದೋ ಸೋ ಅವನು ಅಶಾಸ್ತ್ರೀಯವಾದಂತಹ ಏನು ಮನೋವೇಗ ಅಂತ ಇದೆ, ವರೀಸ್ ಅಂತ ಇವೆ, ಚಿಂತೆಗಳು ಅಂತ ಏನಿವೆ, ಅವುಗಳನ್ನ ಬೋಧಾನಂತರ ತ್ಯಜಿಸಬೇಕು. ಬೋಧಪೂರ್ವದಲ್ಲಿ ತ್ಯಜಿಸಬೇಕು. ಆದರೆ ಪ್ರಮುಖವಾದ ವಿಷಯ ಕಾಮಕ್ರೋಧಗಳ ವೇಗವನ್ನು ತ್ಯಜಿಸಲು ಬಹಳ ಮುಖ್ಯ. ಸೊ ಬೋಧಾಪೂರ್ವದಂತ ತಧೇಯಂ ಜೀವನ್ಮುಕ್ತಿ ಪ್ರಸಿದ್ಧಯೇ. ಜೀವನ್ಮುಕ್ತನಾಗಲಿಕ್ಕೆ ಇದು ಅತ್ಯಂತ ಮಹತ್ತರವಾದಂತಹ ವಿಚಾರವಾಗಿದೆ. ಕಾಮಾದಿ ಕ್ಲೇಶ ಬಂಧೇನ ಯುಕ್ತ ಸ ನಹಿ ಮುಕ್ತತಾ. ಕಾಮಾದಿ ಕ್ಲೇಶಗಳ ಅಂದ್ರೆ ಏನು? ಆ ತೀವ್ರವಾದಂತಹ ಕ್ಲೇಶಗಳು, ತೀವ್ರವಾದಂತಹ ಏನು ಅಶಾಂತಿ ಇದೆಯೋ ಅದನ್ನು ಇಟ್ಕೊಂಡು ಇವನು ಮುಕ್ತನಾಗುತ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮುಕ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಬಿಟ್ಕೊಳ್ಳೇಬೇಕು, ಅವನು ಕಳ್ಕೊಳ್ಳಿಕ್ಕೆ ಬೇಕು, ಅವನು ಶಾಂತ ಮಾಡ್ಕೊಳ್ಳಿಕ್ಕೆ ಬೇಕು. ನಾವು ನೋಡ್ತೀವಿ ಕೋಪ ತಾಪಗಳು, ನಾನಾ ಪ್ರಕಾರವಾದಂಥ ಇರಿಟೇಷನ್ಗಳು, ಒಬ್ಬರ ಮೇಲೆ ಒಬ್ಬರ ಮೇಲೆ ಜಲಸ್ಸುಗಳು, ಸಾಧು ಸಾಧುಗಳಲ್ಲಿ, ಸನ್ಯಾಸಿಗಳಲ್ಲಿ ಪೈಪೋಟಿಗಳು, ಇವನ್ನೆಲ್ಲ ಇಟ್ಕೊಂಡೇ ಸನ್ಯಾಸ ತಗೋತಾರೆ, ಇವನ್ನೆಲ್ಲ ಇಟ್ಕೊಂಡೇ ಆಚಾರ್ಯ ಆಗ್ತಾರೆ, ಇವನ್ನೆಲ್ಲ ಇಟ್ಕೊಂಡೇ ಮಠಗಳನ್ನು ನಡೆಸ್ತಾರೆ, ಇವನ್ನೆಲ್ಲ ಇಟ್ಕೊ ಇವರೇ ಈ ಥರ ಮಠಗಳನ್ನು ನಡೆಸ್ತವರೇ ಈ ರಾಜಕೀಯ ಪಕ್ಷಗಳನ್ನ ಜೊತೆಗೆ ಧರ್ಮವನ್ನು ಸೇರಿಸ್ತಾರೆ. ಅಮಾಯಕ ಜನರಿಗೆ ಕನ್ಫ್ಯೂಷನ್, ಇವರಿಗೆ ನಾವು ಗುರುಗಳು ಅಂತ ಪೂಜೆ ಮಾಡೋಣ, ಏನ ಮಿನಿಸ್ಟರ್ ಅಂತ ಪೂಜೆ ಮಾಡೋಣ. ನಮ್ಮ ನರೇಂದ್ರ ಮೋದಿ ಅವರು ನೋಡ್ರಿ ಎಷ್ಟು ಪರ್ಫೆಕ್ಟ್ ನೋಡ್ರು, ಸನ್ಯಾಸ ಬಿಟ್ಟರು ಡೈರೆಕ್ಟ್ ಹೋಗ್ರು ಪ್ರೈಮ್ ಮಿನಿಸ್ಟರ್ ಆದ್ರು. ಮಾಡಿದ್ರು, ತಿಳುವಳಿಕೆ ಇತ್ತು, ವಿವೇಕ ಇತ್ತು, ಸ್ವಲ್ಪ ಅವರು ಮಾರ್ಗದರ್ಶನ ಮಾಡಿದ್ರು. ವಿವೇಕನೇ ಇಲ್ಲದ ಅಂದ್ರೆ ಎಷ್ಟು ಮಂದಿ ಮಾರ್ಗದರ್ಶನ ಕೊಟ್ರೆ ಏನಾಗುತ್ತೆ ನೋಡಿ. ಅದಕ್ಕೆ ಇವರು ಪೂರ್ವದಲ್ಲಿ ಈ ತೀವ್ರವಾದಂತಹ ದಾಳಿ, ಯಾವ ದಾಳಿ? ಕಾಮಕ್ರೋಧಾದಿಗಳ ದಾಳಿ ಬೀಳ್ತಾರೆ. ಇವನು ಇಟ್ಕೊಂಡು ಅವನು ಹೋಗಿದ್ದೆ ಆದರೆ ಹಿಪೋಕ್ರಿಟ್ ಆಗ್ಬೋದು, ಆತ್ಮವಂಚಕನಾಗ್ಬಿಟ್ಟಿದ್ದಾನೆ. ತನಗೂ ಶಾಂತಿ ಇಲ್ಲ, ಇನ್ನೊಬ್ರಿಗೂ ಶಾಂತಿ ಇಲ್ಲ, ತನಗೂ ಸಮಾಧಾನ ಇಲ್ಲ, ಇನ್ನೊಬ್ರಿಗೂ ಸಮಾಧಾನ ಇಲ್ಲ. ಇನ್ನ ಇಟ್ಕೊಂಡು ಅವನು ಜ್ಞಾನವನ್ನು ಪಡೆದ ಅಂತ ಇಟ್ಕೋಣ, ಜ್ಞಾನ ಪಡೆದಿರ್ಬೋದು, ಜೀವನ್ ಮುಕ್ತ ಆಗ್ಲಿಕ್ಕೆ ಸಾಧ್ಯ. ಜೀವನ್ ಮುಕ್ತನಾಗಬೇಕಾದ್ರೆ ಶರೀರ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳು ಈ ಜಗತ್ತಿನ ವ್ಯವಹಾರದಲ್ಲಿ ಇರ್ತಾರೆ. ಮಿನಿಮಮ್ ಹಸಿವಾ ದೊಡೆ ಭಿಕ್ಷಾನ್ನಗಳು, ಕೃಷಿಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು, ಹಸಿವಾ ದೊಡೆ ಮಿನಿಮಮ್ ಕರತಲ ಭಿಕ್ಷ ತರುತ್ತಲ ಭಾಸ. ಒಂದು ಆರು ಇಟ್ಟು ಮಾಡ್ಕೊಳ್ಳಿ, ಹಸಿವಾಯ್ತು, ಮಾತಾ ಭಗವತಿ ದೀಕ್ಷಾ ಇಟ್ಟು ಮಿನಿಮಮ್ ಪ್ರವೃತ್ತಿ ಅವನಿಗಿತ್ತು, ಇರ್ಬೇಕು, ತಪ್ಪೇನಿಲ್ಲ ಅದರಲ್ಲಿ. ಆದ್ರೆ ಈ ಒಂದು ಜೀವನ್ಮುಕ್ತದ ಕಾಮಕ್ರೋಧ ಆದಿಗಳನ್ನು ಇಟ್ಟುಕೊಂಡು ಅವನಿಗೆ ಜೀವನ್ಮುಕ್ತ ಅಂತ ಹೇಳಲಿಕ್ಕೆ ಸಾಧ್ಯ. ಜೀವನ್ಮುಕ್ತಿರಿ ಎಂಬೂತ ಕವಿ ಜನ್ಮಾಪಿತೇ ಸ್ತ್ರೀವ ಸ್ವರ್ಗ ಮಾತ್ರಾ ಕೃತಿ ಭವಾನ್. ಯಾರಿಗೆ ಬೇಕ್ಬಿಟ್ರೆ ಸ್ವಾಮಿ ಜೀವನ ಮುಕ್ತಿ ಬೇರೆ ಬೇಡ. ಏನೋ ಅವಾಗ ಇವಾಗ ಕ್ಯಾಂಪಿಗೆ ಬರ್ತೀವಿ, ಸ್ವಲ್ಪ ಜ್ಞಾನ ಆದ್ರೆ ಸಾಕು, ಅಲ್ಪ ಸ್ವಲ್ಪ ಜ್ಞಾನ ಆದ್ರೆ ಸಾಕು, ಸಾಕಲ್ಲ. ಯಾರಿಗೆ ಬೇಕು ಜೀವನ ಮುಕ್ತಿ? ಜೀವನ್ಮುಕ್ತಿ ಹೀಗೆ ಮಾಡಿ ಆಗುದಿಲ್ಲ ಅಂತೀವಿ, ಜೀವನ್ಮುಕ್ತಿ ಹೋಗ್ಬಿಡು. ಮತ್ತೆ ಮತ್ತಿಬ್ಬರು ಜನ್ಮ ಬರ ಮುಂದಿನ ಜನ್ಮಗಳಲ್ಲಿ ಮುಕ್ತಿ ಯಾವಾಗಲೂ ಮುಕ್ತಿ. ಈಗ ಜೀವನ್ಮುಕ್ತಿ ಆದ್ರೆ ಆಗ್ಲಿಲ್ಲ, ಹೋಗ್ಲಿ ಬೇಡ. ನಾವು ಸ್ವಲ್ಪ ಪೈಪೋಟಿ ಮಾಡೋರೆ, ನಾವು ಕಾಮಕ್ಕೂ ಇಟ್ಕೊಂಬೋದೆ. ಮೊದಲು ಜ್ಞಾನ ಇಲ್ಲದೆ ಇಟ್ಕೊಂಡಿದ್ವಿ, ಈಗ ಜ್ಞಾನ ಇಟ್ಕೊಂಡ್ವಿ. ಏನಪ್ಪ ಹಿಂಗ್ ಮಾತಾದ್ರೆ, ಮಾಡಿದ್ರೆ ನಿನಗೆ ಜನ್ಮಗಳು ತಪ್ಪೋದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಕಾಯಂಬಾಗಿ ಮತ್ತೆ ಮತ್ತೆ ನಿನಗೆ ಪುನರುಪ್ಪಿ ಜನನ ಪುನರುಪ್ಪಿ ಪುನರುಪ್ಪಿ ಜನನಿ ಇಹ ಸಂಸಾರ. ಕೂಟ ಬರೋದೆ ಆ ಕೂಟರೆ ಹೆಂಗಿರ್ತದೆ? ಬಿಸಿಲು ಸೋಲೋ ಇವನಿಗೆ ಆ ಕುಟ್ಟಿನ ಕತೆ ಹೇಳಿದ್ರೆ ವಾಂತಿ ಮಾಡ್ಕೊಳ್ತಾನೆ. ಆ ಕೊಳಕ ನಾಕ, ಆ ಪೊರಸು, ಆ ಮಲಮೂತ್ರಾದಿಗಳೇ ಮತ್ತು ಢಮ್ ಢಮ್ ಢಮ್ ಢಮ್ ಢಮ್ ಢಮ್ ಅಂತೇಳಿ ಆ ದೊಡ್ಡ ಕರಡು ಸಣ್ಣ ಕರಡು ಜಠರ ಕೆಲಸ ಮಾಡ್ತಿರ್ಬೇಕಾದ್ರೆ ಇಲ್ಲಿಂದ ಅಲ್ಲಿ ಡಮ ಆಗುತ್ತಾನೆ, ಅಲ್ಲಿ ಇಲ್ಲಿ ಡಮ ಆಗುತ್ತೆ. ಆಕೆ ವಧಿ ಬೇಡ ಸುಮ್ಮನೆ ಬೇಡೋ ಅಂತ ಆಕೆ ಅಂತ. ಇವೆಲ್ಲವುಗಳ ಮಧ್ಯದಲ್ಲಿ ನಾವು ಒಳಗೆ ಬೆಳೀತಾ ಇದ್ದಾಗ ಒಂದೊಂದು ಹೊಡೆತ ಬಿದ್ದಾಗ ಒಂದೊಂದು ಹೊಡೆತ ಬಿದ್ದಾಗ ಕೃಪೆಯ ಪಾರೇ ಪಾರಿ ಕೃಷ್ಣ ಪಾರ್ ಮಾಡಪ್ಪ, ನನಗೆ ಇಲ್ಲಿಂದ ಸಾಕಾರ ಹೋಗಿದೆ ಪಾರ್ ಮಾಡು ಅಂತ ಮತ್ತೆ ನಾವು ಎಲ್ಲ ಮಾಡೇವು. ನಾವು ಎಲ್ಲೇ ಅಮ್ಮನ ಮಕ್ಕಳು ವಾಸ ಮಾಡ್ತಾರೆ, ಇದೆಲ್ಲ ಮಾಡೇವು. ದೇವರೇ ಸಾಕಪ್ಪ, ದೇವರೇ ಸಾಕು, ಸಾಕೋ ಸಾಕು, ನಮಗೆ ಪಾರ್ ಮಾಡಪ್ಪ ಅಂತ ಮಾಡಿದಾಗ ಆ ಕೇಳಿಸ್ತೇ ಇಲ್ಲ ಅವನಿಗೆ. ಎಷ್ಟು ಸಲ ಪ್ರಾರ್ಥನೆ ಮಾಡಿದ್ದೆ? ಒಂಬತ್ತು ತಿಂಗಳ ಒಂಬತ್ತು ದಿವಸಕ್ಕೆ ಕೇಳಿಸ್ಪ. ಹೌದಲ್ಲು, ನೀನೇ ಇಷ್ಟು ಸಲ ಪ್ರಾರ್ಥನೆ ಮಾಡಿದ್ದು? ಹೌದು ಅಂತ. ಸರಿ ತಥಾಸ್ತು ಅಂತೀನಿ, ಮಾತ್ರ ಪ್ರಾಮಿಸ್ ಮಾಡೋದ. ಏನ್ ಪ್ರಾಮಿಸ್ ಮಾಡಿ? ಪುನಃ ಮತ್ತೆ ನಾ ಎಂದೂ ಇಲ್ಲಿ ಬರುವುದಿಲ್ಲ ಅಂತ ಪ್ರಾಮಿಸ್ ಮಾಡ. ಮತ್ತೆ ಗರ್ಭವಾಸ ಮಾಡಂಗಿಲ್ಲ ಅಂತ ಪ್ರಾಮಿಸ್ ಮಾಡ, ನೀನು ಬಿಟ್ಬಿಡ. ಅಯ್ಯ ಯಾರಿಗೆ ಬೇಕು ಮಲೆಯ ನರಕ ಇದೆ, ಬೇಡ ಬೇಡ ಬೇಡ, ನಾ ಬರಂಗಿಲ್ಲ. ಅವ ಎಷ್ಟಂದ್ರೆ ಭಕ್ತರು ಬಂದು ಭಕ್ತ ಮೇಲೆ ಭಾರಿ ವಿಶ್ವಾಸ ಬರು ಅಂತ ತಥಾಸ್ತು ಅಂತಥಾಸ್ತು ಅಂತ ಗೊತ್ತಷ್ಟೇ ಇವನ ಜನ್ಮ ಆಯ್ತು. ಜನ್ಮ ಆದ ತಕ್ಷಣ ತಿಳ್ಕೊಂಡ ಪುಡಿ ಪುಡಿ ಮಾಡಿಬಿಡ್ತು ನಿಜ ಗೊತ್ತು. ಆಕೆ ದಾಸ ಬರ್ತಾಳೆ, ನಾವು ಹಿಂಗ ಬಂದಿದ್ವಿ, ಏನು ಮಾಡಿ ಕೈ ಬಿಡ ತೆಗೋ ಒಂದು ರೂಪಾಯಿ ಕೈ ಇದ್ರೆ ಬದುಕ್ತಿತ್ತು. ಅದು ಯಾವಾಗ ಕೊಟ್ಲು, ಯಾವ ಗಳಿಗೆ ಕೊಟ್ಲು, ಯಾವ ಮೂರ್ತ ಕೊಟ್ಲು, ಹಣ ಹಣ ಇವ ಹಣ ಹಣ ಅಂತ ಹೆಣ ಆಗ್ತಾನೆ ವಿನಃ ಅದನ್ನು ಹುಚ್ಚು ಮಾತ್ರ ಹೋಗುತ್ತಲ್ಲ. ಒಬ್ಬರು ಆದರೆ ಆ ಕೂಸಿ ನಿಂತ್ಕೊಂಡು ಓಂ ಅಂತ ಉಚ್ಚಾರ ಮಾಡ್ತಾರ, ರಾಮ್ ರಾಮ್ ರಾಮ್ ಹೇಳ್ತಾರ, ಓಂ ನಮ ಶಿವಾಯ ಅಂತ ಹೇಳ್ತಾರ, ಏನೇ ಕೇಳಬೇಡ ಹಾಗೆ ನೋಡ್ರಿ ಅದ್ರ ಪರಿಣಾಮ ಏನ. ನೀನ್ ಏನ್ ಮಾತಾಡ್ತೀಯ, ನೀನ್ ಏನ್ ಹೇಳ್ತೀಯ, ಅದು ಅಲ್ಲಿ ಅದರ ಆಶೀರ್ವಾದ ಗೊತ್ತಾಗ್ಬಾರ್ದ ನನಗೆ. ಏನೇನ್ ಮಾಡ್ರ ಹೆಂಗ ಬಂದಿರ್ತಾನೆ, ಕಣ್ಣೆಲ್ಲ ನಾಲಿಗೆಲ್ಲ ಕೈಯೆಲ್ಲ ಕಾಲು ಹೆದರ್ಬೇಡ ತಿಳ್ಕೊಡಿ, ಇವತ್ತೇನು ಯಾರು ಹಂಗ ಹೆದರ್ತೀರೆ. ಆದ್ರ ಗಂಗಾ ತಟ ಹೋಗ್ಲಿ ಬಿಡ, ಈಗ ಒಂದು ಆಕರ್ಷಣೆ ನಮ್ಮ ನಮ್ಮ ಕ್ಯಾಂಪ್ನಲ್ಲಿ ಎಲ್ಲ ಗೊತ್ತು ಎಂತ ಆಯುಷ್ಯ ಪೂರ್ತಿ ನಾನು ಹೋದ್ರೆ ಗಂಗಾ ದಡದ ಮೇಲೆ ಹೋಗೋದು, ನಾನು ದೇಹ ಬಿಟ್ಟು ಗಂಗಾ ದಡದ ಮೇಲೆ ಅಂತ ಹೇಳ್ತಾನೆ ಇದ್ದು ಹಂಗೆ ಭಜನೆ ಮಾಡ್ಕೊತ ಹೋದ್ರು. ಮೈಸೂರು ಮಹಾಲಕ್ಷ್ಮಿ ನಂದ ಇನ್ನು ನೆನಪಿ ಬರ್ತಾ ಇಲ್ಲ. ನೀವು ಮತ್ತೆ ಮತ್ತೆ ಪಾಸ್ ಮಾಡಿಸಿ ಸಮಯ ಸೊಪ್ಪು ನೆನ್ಪು ಈ ಪ್ರಕಾರ ನಿನಗೆ ನೀನ್ ಹೀಗಿದ್ರೆ ನಿನ್ನ ಮುಂದಿನ ಜನ್ಮ ಬರೋಂಗಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ, ಹಿಂಗ ಜನ್ಮ ಬರ್ತಾನೆ ಇರ್ತದೆ. ಮತ್ತೆ ಈ ಜನ್ಮಕ್ಕೇನು ಸ್ವರ್ಗಕ್ಕೆ ಹೋಗ್ತೀಯ, ಅದರಿಂದ ನಿನಗೆ ನಾನು ತೃಪ್ತಿ ಮಾಡ್ಕೋಬೇಕು ನೋಡಪ್ಪ. ಸ್ವರ್ಗ ಮಾತ್ರ ಕೃತಿ ಭವ, ನೀನು ಸ್ವರ್ಗ ಮಾತ್ರ ಸ್ವರ್ಗದ ವಿಜಿಟ್ ಅಷ್ಟೇ ಅರ್ಥಾತ್ ಸಾಧನಾ ಶ್ರವಣ ಮನನ ವಿದ್ಯಾಸನ ಸಾಧನೆಗಳನ್ನು ಮಾಡಿಯೂ ಕೂಡ ಇವೆಲ್ಲ ಕಾಮಕ್ರೋಧಾದಿಗಳನ್ನು ಬಿಟ್ಕೊಡದೆ ಹೋಗಿದ್ದಾದರೆ ಈಗ ಮಾಡಿದ್ರ ಫಲ ಏನು? ಯಾಕೆ ನೀ ಯಜ್ಞ ಮಾಡಲಿಲ್ಲ, ಹೋಮ ಮಾಡಲಿಲ್ಲ, ಯಾಗ ಮಾಡಲಿಲ್ಲ, ಏನಂದ್ರೆ ಜ್ಯೋತಿಷ್ಠ ಹೋಮ ಮಾಡಲಿಲ್ಲ, ಸ್ವರ್ಗ ಕರ್ಮ ಯಜ್ಞ ಮಾಡಲಿಲ್ಲ, ಅವ್ ಯಾವ ಮಾಡಲಿಲ್ಲ ನೀನು. ಅವ್ ಮಾಡಿದ್ರೆ ಏನೋ ಒಳಗೆ ನಾಲ್ಕು ಹೆಜ್ಜೆಗಿದ್ದು ಸ್ವಲ್ಪ ಜನ ಸ್ವರ್ಗ ನಂಗೆ ಹೋಗಿದ್ದು ಹೈ ಫೈ ಹೋಟೆಲ್ ಇದ್ದಂಗೆ ಬಚ್ಚಿದ್ದವ, ಈಗ ಮಾಡಲಿಲ್ಲ. ಆದ್ರೆ ಎಷ್ಟನ್ನು ಮಾಡಿದೀಯ, ಶ್ರವಣ ಮಾಡಿದೀಯ, ಫಲ ಏನಾಗದೆ ಇಲ್ಲ ಸೆಲ್ಫಿ ಒಳಗೆ ಸ್ಮೈಲ್ ಸೆಲ್ಫಿ ಸ್ಮೈಲ್ ಅಕ್ಷಮನೇ ಸಮಾಧಾನ ಮಾಡ್ಕೋಬೇಕು ನೋಡಪ್ಪ. ಮುಂದುವರಿಸ್ತಾರೆ, ಕ್ಷಯಾತಿಶಯ ದೋಷೇಣ ಸ್ವರ್ಗೋ ಹೇಯೋ ಯದಾ ತದಾ ಸ್ವರ್ಗೋ ಹೇಯೋ ಯದಾ ತದಾ ಸ್ವಯಂ ದೋಷತಮಾತ್ಮಾಯಂ ಸ್ವಯಂ ದೋಷತಮಾತ್ಮಾಯಂ ಕಾಮಾದಿ ಕಿಂ ನ ಹೀಯತೆ ಕಾಮಾದಿ ಕಿಂ ನ ಹೀಯತೆ ಕ್ಷಯಾತಿಶಯ ದೋಷೇಣ ಕ್ಷಯಾತಿಶಯ ದೋಷೇಣ ಸ್ವರ್ಗೋ ಹೇಯೋ ಯದಾ ತದಾ ಸ್ವರ್ಗೋ ಹೇಯೋ ಯದಾ ತದಾ ಸ್ವಯಂ ದೋಷತಮಾತ್ಮಾಯಂ ಸ್ವಯಂ ದೋಷತಮಾತ್ಮಾಯಂ ಕಾಮಾದಿ ಕಿಂ ನ ಹೀಯತೆ ಕಾಮಾದಿ ಕಿಂ ನ ಹೀಯತೆ ಈ ಕಾಮಾದಿ ದೋಷಗಳನ್ನ ಯಾಕೆ ತಾನೆ ನೀನು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಕಿಮ್ಮ ಹೀಗೆ ಬಿಡ್ಬೇಕು ಅವನ ಕಾಮಾದಿ ದೋಷಗಳು ಹೇಳ್ತಾರಲ್ಲಿ ಯದ ಕ್ಷಯ ಅತಿಶಯ ದೋಷ ಕ್ಷಯ ಕ್ಷಯ ಅಂದ್ರೆ ಕಡಿಮೆ ಆಗುತ್ತೆ ಪುಣ್ಯಗಳು ಕ್ಷಯವಾಗುತ್ತೆ ಅದು ಅದರಲ್ಲಿರೋ ದೋಷ ಎಲ್ಲರೂ ತಿಳ್ಕೊಳ್ಳಿ, ಪುಣ್ಯಗಳಲ್ಲಿ ಒಂದು ದೋಷ ಇದೆ. ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ರಿ? ಪುಣ್ಯ ಪುಣ್ಯ ಅಂತ ಮಾತಾಡ್ತೇವಲ್ಲ, ಪುಣ್ಯಗಳಲ್ಲಿ ಒಂದು ದೋಷ ಇದೆ. ಮೊದಲನೇ ದೋಷ ಏನಂದ್ರೆ, ಪುಣ್ಯಗಳನ್ನ ಇಲ್ಲಿ ಅನುಭವಿಸ್ಲಿಕ್ಕೆ ಆಗುದು. ನಿನ್ನ ಹತ್ರ $10,000 ಇರಬಹುದು, ಆ ಹಣವನ್ನ ಇಲ್ಲಿ ಖರ್ಚು ಮಾಡ್ಲಿಕ್ಕೆ ಆಗುದು. ಆ ಹಣ ಖರ್ಚು ಮಾಡಿಕ್ಕೆ ಎಲ್ಲಿ ಹೋಗ್ಬೇಕು? ಅಮೆರಿಕಕ್ಕೆ ಹೋಗ್ಬೇಕು. ಅಮೆರಿಕದೊಳಗೆ ನಿನ್ನ ಹತ್ರ $500,000 ಇಂಡಿಯನ್ ಕರೆನ್ಸಿ ಇದೆ. ಒಂದು ಪೈಸಾನು ನಿಮಗೆ ಖರ್ಚು ಮಾಡ್ಲಿಕ್ಕೆ ಆಗುತ್ತೆ. ಏನು ಬರಬೇಕು? ಇಂಡಿಯನ್ ಕರೆನ್ಸಿ ಅಂದ್ರೆ ನಾಲ್ಕೈದು ಅಮೆರಿಕನ್ ಡಾಲರ್ ಇದ್ರೆ ಅಂತ ನಮ್ಮ ITBT-ಅವರು ITBT-ಅವ್ರು ಹೆಂಗ್ ಹೋಗ್ತಾರೆ? ಅಮೆರಿಕ ಡಾಲರ್ ಅವ್ರ ಸಂಬಳ ಇಂಡಿಯನ್ ರುಪೀಲೆ ಲೆಕ್ಕ ಮಾಡದೇ ಇರೋ ಸಂಬಳ ಯಾವಾಗ ಹೆಂಗ್ ಲೆಕ್ಕ ಮಾಡ್ತಾರೆ? ಏನ್ರಿ ಇರ್ಲಿ, ITBT-ಅವ್ರು ಕೂತ್ಕೊಂಡಾರ ಬೇಜಾರು ಮಾಡ್ತಾರೆ. ನಮ್ದು ಯಾಕೆ ಉದಾಹರಣೆ ಕೊಟ್ಟರು? ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಪುಣ್ಯಗಳು ಕ್ಷಯವಾಗ್ತವೆ. ಹೀಗೆ ಇರೋದಿಲ್ಲ. ಹೇಗೆ ಅಂತಂದ್ರೆ, ಡಾಲರ್ ಹೀಗೆ ಕ್ಷಯ ಆಗ್ತದೆ, ಹಂಗೆ ಪುಣ್ಯನೂ ಕ್ಷಯ. ಡಾಲರ್ ಖರ್ಚು ಮಾಡಿ ಬರ್ತಾನ, ಅಲ್ಲಿ ಗಳಿಸ್ತಾನೆ, ಇಲ್ಲಿ ಬರ್ತಾನೆ, ಇಲ್ಲಿ ಭಾರಿ ಸೋಗಿ. ಅಲ್ಲಿ $1-2 ಒಂದು ಐಸ್ ಕ್ರೀಮ್ ಸಿಗ್ತವೆ, ಇಲ್ಲಿ $140 ಎಷ್ಟು ಐಸ್ ಕ್ರೀಮ್ ಸಿಗ್ತಾವ? 10 ಐಸ್ ಕ್ರೀಮ್ ಸಿಗ್ತವೆ. ನೀವು ಹೇಳಿ, $2 ಖರ್ಚು ಮಾಡಿ ಒಂದು ಐಸ್ ಕ್ರೀಮ್ ತಿನ್ನೋದು ಒಳ್ಳೇದಾ? ಏನು 10 ಐಸ್ ಕ್ರೀಮ್ ತಿನ್ನೋದು ಒಳ್ಳೇದಾ? 10 ಐಸ್ ಕ್ರೀಮ್ ತಿನ್ನಬೇಕು, ನೀನು ಬರ್ಬೇಕು. ಅಪ್ಪ ಅಪ್ಪ ಡಾಲರ್ ಗಳಿಸ್ತಾನೆ, ಇಲ್ಲಿ ಬರ್ತಾನೆ, ಇಲ್ಲಿ ಬಂದು ಖರ್ಚು ಮಾಡಿ ಶುರು. ಒಂದು 10-20,000 ತಂದಿರ್ತಾರೆ, ಖರ್ಚು ಮಾಡಿ ಶುರು. ಆಪಲ್ ₹50 ಕೊಡ, ₹100 ಕೊಡ, ಪಾಪ ನಾವು ನೀವು ಏನ್ ಮಾಡ್ಬೇಕು? ಅಲ್ಲಿ ಹೋಗ್ತೀವಿ, ಆಪಲ್ ₹100 ಅಂತ ಚೆನ್ನಾಗಿದ್ದೀನಿ. ಈಗಿನ ತೊಂಡ ನೋಡಿ ನೋಡು, ಈಗಿನ ತೊಂಡ ಖರ್ಚಾಗ್ತದೆ, ಖರ್ಚಾಗ್ತದೆ. $1,000 $500 ಅದು ಖರ್ಚ, $500 ಖರ್ಚ. ಈಗೇನ್ ಮಾಡ್ತಾನೆ? ಫುಲ್ ಪ್ಯಾಂಟ್ ಇದ್ದದ್ದು ಹಾಫ್ ಪ್ಯಾಂಟ್ ಲ್ಯಾಪ್ಟಾಪ್ ಮಾರಾಟ, ಮೊಬೈಲ್ ಮಾರಾಟ, ಒಟ್ಟು ಬಿಟ್ಟು ಮಾತ್ರ ಹೋಗಿಲ್ಲ, ಒಟ್ಟು ಹೋಗಿಲ್ಲ. ಸೇಮ್ ಈಗ ಅನ್ಬೋದು, ಪುಣ್ಯ ತಗೊಂಡು ಅಲ್ಲಿ ಹೋಗ್ತೀರಿ ನೀವು. ರಂಭ ತಲೆ ಕೊಡೋ ಚೆಕ್, ಕ್ಯಾಶ್ ಕಟ್, ಊರ್ವಶಿ ಸೋಮರಸ, ಸೋಮರಸ 10,000 ಪುಣ್ಯ. ನೀವು ಹೋಗಿ ಹೋಗಿ ಹೋಗಿ ಹೋಗಿ ಹೋಗಿ ಕ್ಷಯಾತ್ ಅತಿಶಯ ದೋಷ, ಭಾರಿ ಭಾರಿ ದೋಷ ಇರೋದು. ಏನು ಪುಣ್ಯ ಇರೋದಂದ್ರೆ ಇದು ಕ್ಷಯ. ಇದು ಕ್ಷಯ ಆಗ್ತಾ ಇರೋದ್ರಿಂದ ನಾವು ಸ್ವರ್ಗ ಕಳ್ಕೋಬೇಕು. ಯಾಕೆ? ಕ್ಷೀಣೆ ಪುಣ್ಯ ಕತ್ತಿ ಕೈ ಹಾಕಿ ತೂರಿ ಆಗಲೇ ಎಲ್ಲೋಗ್ಲಿ ಅಂತಾನ, ಎಲ್ಲೋಗ್ಲಿ ಅಂತಾನ. ಎಲ್ಲಿಂದ ಬಂದಿದ್ದೆ ಅಲ್ಲಿ ಹೋಗಿ ಮತ್ತೆ ಪುಣ್ಯ ಗಳಿಸ್ ವಾಪಸ್ ಬಾ. ಎಲ್ಬೇಕು ಪುಣ್ಯ ಗಳಿಸೋದು ಅಂತ ಬರ್ಬಾರ, ಇದು ವಾಪಸ್ ಬರ್ತದೆ. ಮತ್ತ ಆ ಪುಣ್ಯ ಈ ಪುಣ್ಯ ಈ ಪುಣ್ಯ ಕಾರ್ಯ ಅಲ್ಲಲ್ಲೆಲ್ಲ ಲೋಕಲಿ ಸಮಾಧಾನ ಮಾಡ್ಕೋತದೆ. ನಾ ಈ ಪುಣ್ಯ ಕಾರ್ಯ ಈ ಪುಣ್ಯ ಆ ಪುಣ್ಯ ಮಾಡೋದ್ರ ಪ್ರಾಯಶ್ಚಿತ ಮಾಡಿ ಟೇಬಲ್ ಕೆಳಗಿಂದ ಪಾಪ ತಗೊಂಡಿರ್ತಾನೆ, ಟೇಬಲ್ ಕೆಳಗಿಂದ ಪಾಪ ತಗೊಂಡಿರ್ತಾನೆ, ಮೇಲ್ಗಡೆಯಿಂದ ಪುಣ್ಯ ಮಾಡಿದ್ರೆ ಮಾಡಿರ್ತಾನೆ. ಅಲ್ಲಿಗಲ್ಲಿಗೆ ಇಲ್ಲೇ ಮುಗಿದು ಹೋಗ್ತೀವಿ, ಅಲ್ಲಿ ಹೋಗಿ ಏನ್ರಿ ಕ್ಷಯ ಅತಿಶಯ ದೋಷೇನ ಸ್ವರ್ಗ ಹೇಯಃ ಯಥಾತಃ ಸ್ವಯಂ ದೋಷತಂ ಆತ್ಮ. ನಮ್ ನಾವೆಲ್ಲರೂ ಈ ಪ್ರಕಾರವಾದ ದೋಷಗಳಿಂದ ಕೂಡಿದ್ದರಿಂದಾಗಿ ಅಯಂ ಕಾಮಾದಿ ಕಿಮ್ನ ಹೀಯತೆ, ಇವನ್ ಯಾಕೆ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಬಿಡಬೇಕು, ಇವನ್ನ ಬಿಡಬೇಕು ಮತ್ತು ನಾವು ಆ ಮೋಕ್ಷವನ್ನು ಸಂಪಾದನೆ ಮಾಡಬೇಕು ಅನ್ನೋದನ್ನ. ತತ್ವಂ ಬುದ್ಧ್ವಾಪಿ ಕಾಮಾದಿ ವಿಶೇಷಂ ನ ಜಹಾತಿ ಯಥೇಷ್ಟಾಚರಣಂ ತೇ ಸ್ಯಾತ್ ಧರ್ಮಶಾಸ್ತ್ರಾತಿ ಲಂಘಿನಃ. ತತ್ವಂ ಬುದ್ಧ್ವಾಪಿ ಕಾಮಾದಿ ವಿಶೇಷಂ ನ ಜಹಾತಿ ಯಥೇಷ್ಟಾಚರಣಂ ತೇ ಸ್ಯಾತ್ ಧರ್ಮಶಾಸ್ತ್ರಾತಿ ಲಂಘಿನಃ. ಬ್ರಹ್ಮಜ್ಞಾನಾನಂತರವೂ ಕೂಡ ಬುದ್ಧ್ವಾಪಿ ತತ್ವಂ ಬುದ್ಧ್ವಾಪಿ, ತತ್ವಜ್ಞಾನವನ್ನು ಸ್ಪಷ್ಟವಾಗಿ ನಾವು ಜ್ಞಾನವನ್ನು ಹೊಂದಿದಾಗ್ಯೂ ಕೂಡ ಕಾಮಾದಿ ನಿಶೇಷಂ ನ ಜಹಾತಿ ಚೇ, ಕಾಮಾದಿಗಳ ವೇಗವನ್ನು ಬಿಡ್ಲಿಕ್ಕೆ ಬಿಡದ ಆಗಲಿಲ್ಲ ಅಂದ್ರೆ ಚೇ ಅವಾಗೇನಾಗ್ತದೆ, ಅವಾಗ ಏನಾಗ್ತಾನೆ, ಅವನು ನಾಯಿ ಬಾಳಿಗಿಂತ ಕಡಿಯಾಗ್ತದೆ. ಯಥೇಷ್ಟಾಚರಣಂ ತೇ ಸ್ಯಾದ ಕರ್ಮಶಾಸ್ತ್ರ ಅತಿಲಂಘಿನ, ಅವನು ವಿಧಿವಿಧಾನಗಳನ್ನ ಡೂಸ್ ಅಂಡ್ ಡೋಂಟ್ಸ್ಗಳನ್ನ ಧರ್ಮವನ್ನ ದೂರ ಆಗಿ ಅವನು ಓವರ್ಟೇಕ್ ಮಾಡಿಬಿಟ್ಟ, ಅವನು ಉಲ್ಲಂಘಿಸಿಬಿಟ್ಟ. ಹೀಗಾಗಿ ಏನಾಗ್ಬಿಡ್ತಾನೆ, ನಾಯಿ ಬಾಳ. ಯಾರಿಗಿದು ನೆನಪ, ಹೋಗ್ಬಿಡ್ತಾನ ಆ ಹುಡುಗ ಕೇಳ್ತಾನೆ, ಅಪ್ಪ ಮಳೆ ಅಂದ್ರೆ I don't think you are this example. ಚಿನ್ನಾಂದ್ರಿಗೆ ಹುಡುಗ ಕೇಳ್ತಾನೆ, ಚಿನ್ನಾಂದ್ರಿಗೆ ಎಕ್ಸಾಂಪಲ್ ಕೊಟ್ಟಿದ್ರು, ಮಳೆ ಅಂದ್ರಿಗೆ ಅವರಪ್ಪ ಸೈಂಟಿಸ್ಟ್, ಹೈಡ್ರೋಲಿಕ್ ಸೈಂಟಿಸ್ಟ್. ಆಮೇಲೆ ಯೋ ನನ್ನ ಮಗನೇ ನನಗೆ ಮಗ ಆಗಿ ಹುಟ್ಟಿ ಸಾರ್ಥಕ ಅಂತ ಪ್ರಶ್ನೆ ಮಳಗಿಲ್ಲ ಕೂರಿಸ್ಕೊಂಡು ಶುರು ಮಾಡ್ತಾನೆ, ಕಥೆ ಶುರು ಮಾಡ್ತಾನೆ. ಏನಂತಂದ್ರೆ ದೇರ್ ಇಸ್ ಅ ಸೈನ್ಸ್ ಕಾಲ್ಡ್ ಹೈಡ್ರೋಲಿಕ್ಸ್ ಅಂಡ್ ಯು ನೋ ವಾಟ್ ಇಸ್ ಹೈಡ್ರೋಲಿಕ್ಸ್, ಇಸ್ ವಾಟರ್, ಯು ನೋ ವಾಟ್ ಇಸ್ ವಾಟರ್, ಹೆಚ್ ಟು ಓ ಆಮೇಲೆ ದೇರ್ ಇಸ್ ಅ ಲಾ ಕಾಲ್ಡ್ ಇವ್ಯಾಪರೇಷನ್ and then there is a law called connection then there is a law called flotation then finally there is a law called condensation and once the condensation is done hey it's called rain appa na idu kelilla mara adri nu kelilla ಅವರ ಮುದುಕಿ ನಿಂತಿರ್ತಾರೆ ಅಡಿಗೆ ಮನೆ ಅಜ್ಜಿ ಬಾಗಿಲ ಸಂಜೆ ಆಗಿದ್ದ ನೋಡ್ತೀವಿ, ಹಿರಿಯರ ಒಂದು ಗೌರವ ಹೊರಗೆ ಅಷ್ಟು ಸುಲಭ ಅವ್ರ ಹಿಂದೆ ಇದ್ದುಕೊಂಡೇ ಯಶಸ್ಸನ್ನು ಸಾಧಿಸ್ತಾರೆ, ಮನೆ ಕುಟುಂಬ ಎಲ್ಲವನ್ನೂ ಯಶಸ್ಸನ್ನು ಸಾಧಿಸಿದ್ದು ಹಿಮ್ಮರಿಯಲ್ಲಿ ಇದ್ಕೊಂಡೇ ಮಾಡಿದ್ದವರು. ಏ ಪುಟ ಬಾಯಲ್ಲಿ ನಾ ಹೇಳ್ತೀನಿ, ಆಮೇಲೆ ಅಪ್ಪ ನಿಮ್ಗೆ ಗೊತ್ತಿಲ್ಲ ಹೋಗು, ನಾ ಅಜ್ಜಿ ಹತ್ರ ಹೋಗ್ತೇನೆ. ಆ ಅಜ್ಜಿ ಹತ್ರ ಹೋಗಿ ಕೂತ್ಕೊಂಡ, ಅದು ನಮ್ಮಲ್ಲಿ ಉಡುಪಿ ಅಜ್ಜಿ ಇದ್ದಂಗ ಕೂತ್ಕೊಂಡ, ಅಜ್ಜಿ ಹೇಳು ಅಜ್ಜಿ ಮಳೆ ಅಂದ್ರೆ ಏನು ತಾ ಹೇಳ್ತೀನಿ ಕೇಳು. ಅಲ್ಲಿ ನೋಡು, ಅಲ್ಲಿ ಇಂದ್ರನ ಅರಮನೆ ಇದೆ ನೋಡಿ, ಆ ಇಂದ್ರನ ಅರಮನೆಯಲ್ಲಿ ಯಾರು ವಾಸ ಮಾಡ್ತಾರೆ ಗೊತ್ತಾ? ಇಂದ್ರ. ಓ, ಆ ಇಂದ್ರನ ಹತ್ರ ಆನೇನ ಆಕಾಶದೊಳಗೆ ಆನೆ ಇದೆ. ಆ ಆನೆ ಬೆಳ್ಳನ ಆನೆ, ಶುಭ್ರವಾದ ಆನೆ. ಓ, ಅದಕ್ಕೆ ಐದು ಸಂದಿಲು. ಐದು ಸಂದಿಲ ಬಿಳಿ ಆನೆ ಮೇಲೆ ಕುಳಿತುಕೊಂಡು ಆ ಇಂದ್ರ ವಿಹಾರಕ್ಕೆ ಹೋಗ್ತಾನೆ. ಅಲ್ಲಿ ದೊಡ್ಡ ಕೆರೆ, ಬಹಳ ದೊಡ್ಡ ಕೆರೆ. ಎಷ್ಟು ಗುಣಕಮ್ಮನ ಕೆರೆ ಅಷ್ಟು ಇಲ್ಲ, ಇನ್ನೂ ದೊಡ್ಡ ಕೆರೆ. ಓ, ಮಾನಸರೋವರ ಅಂದ್ರೆ ಅಷ್ಟು ದೊಡ್ಡದ, ಅದಕ್ಕಿಂತ ದೊಡ್ಡ ಕೆರೆ. ಓ, ಆಮೇಲೆ ಆ ಕೆರೆ ಹೋಗಿ ಅದು ಆ ನೀರನ್ನು ತಗೊಂಡು ಆಟ ಆಡಲಿ ಶುರು ಆಯ್ತು. ಅದೆಲ್ಲ ನೀರು ಬಂದ ಏನಾಯ್ತು? ವಾ, ನಂಗೆ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಈಗ ಎರಡರಲ್ಲಿ ಸತ್ಯ ಯಾವುದು ಹೇಳ್ರಿ? ಮಹೇಶ್ ಪೂಜಾದವ್ರು ಹೇಳ, ಎರಡರಲ್ಲಿ ಸತ್ಯ ಯಾವುದು? ಅವ ಸೈನ್ಸ್ ಅಂತ ಹೇಳ್ದಲ್ಲ, ಪರ್ಫೆಕ್ಟ್ ಸತ್ಯವಾಗಿದೆ ಹೌದಾ? ಅವನ ವಿಜ್ಞಾನ ಅಂತ ಹೇಳಿ ಸತ್ಯ ಹೌದಾ? ಆದ್ರೆ ಮಗು ಅದು ಏನು ಅದನ್ನು ಸ್ವೀಕಾರನೂ ಮಾಡುವುದಿಲ್ಲ. ಅದೇನು ಸ್ವೀಕಾರ ಹಾಗೆ ನಮ್ಮ ಶಾಸ್ತ್ರಗಳು ಅವರವರ ಪಕ್ವತೆಗೆ ತಕ್ಕಂತೆ, ಅವರವರ ಪ್ರಬುದ್ಧತೆಗೆ ತಕ್ಕಂತೆ, ಅವರವರಿಗೆ ಅದೇ ಮಾರ್ಗದರ್ಶನವನ್ನು ಹೀಗೆ ಹಾಕೋದು. ಕಲ್ಲು ಪೂಜೆ ಮಾಡೋದಿಲ್ಲ ನಾವು, ನಾವು ದೇವರನ್ನು ಪೂಜಿಸ್ತೇವೆ. ವಸ್ತುನ ಪೂಜೆ ಮಾಡೋದಿಲ್ಲ, ನಾವು ದೇವರನ್ನು ಪೂಜಿಸುತ್ತೇವೆ. ನೀರನ್ನು ಪೂಜಿಸೋದಿಲ್ಲ, ನೀರಿನಲ್ಲಿಯೂ ದೇವರನ್ನು ಕಾಣ್ತೇವೆ. ಹಂದಿಯನ್ನು ಪೂಜಿಸೋದಲ್ಲ, ಹಂದಿಯಲ್ಲಿಯೂ ಕೂಡ ನಾವು ದೇವರನ್ನು ಕಾಣುತ್ತೇವೆ. ಪಕ್ಷಿಗಳನ್ನು ಪೂಜಿಸೋದಲ್ಲ, ಪಕ್ಷಿಗಳಲ್ಲಿಯೂ ನಾವು ಭಗವಂತನ ಕಾಣ್ತೇವೆ. ಇಂಥ ಮಹಾನ್ ಸಂಸ್ಕೃತಿ ಯಾವುದು ಇದ್ದಾರೆ? ಅದು ಹಿಂದೂ ವೈದಿಕ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಮಾತ್ರ ಹೀಗಿದೆ. ಈಸ್ ಓನ್ಲಿ ಯುನಿಕ್, ಒಂದೇ ಒಂದು ವಿಶಿಷ್ಟವಾದಂತಹ ಸಂಸ್ಕೃತಿ ಇಡೀ ಜಗತ್ತಿನಲ್ಲಿ. ಆದ ಕಾರಣ ನೀವು ಯಾವತ್ತೂ ನಿಮ್ಮ ಆಹಾರ ವಿಹಾರ ಆಟ ನೋಟ ಪಾಠಗಳನ್ನ ನೀವು ಉಳಿದ ಯಾವ ದೇಶ ಯಾವ ಧರ್ಮದ ಜೊತೆ ಕಂಪೇರ್ ಮಾಡಬೇಕಾಗೇ ಇಲ್ಲ. ಯಾರೋ ನೀವು ಕಂಪೇರ್, ಅಯ್ಯೋ ಅವರು ಎಷ್ಟು ಚಂದ ಬಿಟ್ಟು ಅವರು ಹಣೆ ಮೇಲೆ ಕುಟುಂಬನೇ ಆಗ್ತದಿಲ್ಲ, ನಿಜವಾಗ್ಲೂ ಬಿಟ್ಬಿಟ್ರೆ ಚೆನ್ನಾಗಿರ್ತದೆ. ಕಂಪೇರ್ ಮಾಡ್ತೀರಾ? ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ, ಯು ಆರ್ ಯುನಿಕ್. ಕಾಗೆ ತನ್ನದೇ ಆದಂತಹ ಯುನಿಕ್ ಅದು ಹೊಂದಿದೆ, ಗಿಳಿ ಅದು ಯುನಿಕ್, ನವಿಲು ಅದು ಯುನಿಕ್, ಎಲ್ಲ ಪಕ್ಷಿಗಳೇ. ನಾವು ಅವರವರ ಸಂಸ್ಕೃತಿಯನ್ನು ಗೌರವಿಸೋಣ, ಆದ್ರೆ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರು 8 ಗಂಟೆ ಹೇಳ್ತಾರೆ, 9 ಗಂಟೆ ಹೇಳ್ತಾರೆ, ಮಧ್ಯಾಹ್ನ 2 ಗಂಟೆ ಸ್ನಾನ ಮಾಡ್ತಾರೆ. ಆದ್ರೆ ನಾವು 2 ಗಂಟೆಗೆ ಯಾಕೆ ಮಾಡ್ಬೇಕು? ಮರ್ದೂಸ್ ಮಾಡ್ಬಿಟ್ರೆ ಆಯ್ತು, 4 ಗಂಟೆ ಮಾಡಿದ್ರೆ ಆಯ್ತು. ನಾವು ಇದನ್ನು ಮರ್ತು ಬಿಡ್ತೀವಿ. ನನ್ನ ಹಿಂದೆ ಇನ್ನೂ ನನ್ನನ್ನ ನೋಡು ಜನ ಇದ್ದಾರೆ, ಎದ್ದ ಆಚರಕ್ಕೆ ಶ್ರೇಷ್ಠ. ನನ್ನ ಹಿಂದೆ ಇನ್ನೂ ಚೆನ್ನಾಗಿರ್ತಾರೆ, ನನ್ನನ್ನ ಶ್ರೇಷ್ಠ ಅಂತ ನೋಡ್ತಿರ್ತಾರೆ. ಒಂದು ನಾನು ಈ ಥರ ನಡ್ಕೊಳ್ಳುತ್ತಾದ್ರೆ ಅವ್ರು ಏನ್ ಮಾಡ್ತಾರೆ ವಿಚಾರ ಮಾಡಿ, ಮುಂದೆ ಸಂಸ ಮಾಡ್ತಿರ್ತಾರೆ. ಹೀಗಾಗಿ ನಮ್ಮ ವೈದಿಕ ಸಂಸ್ಕೃತಿಯನ್ನ ಬೇರೆ ಇನ್ನು ಯಾವ ಸಂಸ್ಕೃತಿ ಇರುತ್ತೋ ನೀವು ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಓಲ್ಡೆಸ್ಟ್ ಸಂಸ್ಕೃತಿ ಈ ಪೃಥ್ವಿಯ ಮೇಲೇನೆ 23,000 ವರ್ಷದ ದಾಖಲೆಗಳಿವೆ ನಮಗೆ, ದಾಖಲೆ ಸಹಿತ 23,000 ವರ್ಷದ ಇತಿಹಾಸ ಇದೆ ಹಿಂದೂ ಧರ್ಮಕ್ಕೆ. ದಾಖಲೆ ರಹಿತವಾಗಿ ಅರ್ಥಾತ್ ಪೌರಾಣಿಕ ಇತ್ಯಾದಿಗಳ ಹಿನ್ನೆಲೆಯಲ್ಲಿ 67,000 ವರ್ಷಗಳ ಇತಿಹಾಸ ಇದೆ. ಮಹಾರಾಷ್ಟ್ರದಲ್ಲಿ ಒಬ್ಬರು ಇತಿಹಾಸಕಾರರು ಸಂಶೋಧಕರು ಇದನ್ನು ಸಿದ್ಧವಾಗಿ ತೋರಿಸಿದ್ದಾರೆ. ದಾಖಲೆ ರಹಿತವಾಗಿ 67,000 ವರ್ಷ. ಇಷ್ಟು ಪುರಾತನ ಸಂಸ್ಕೃತಿ ಯಾವುದು? ಸುಮ್ಮನೆ ಒಂದು ಈಜಿಪ್ಟ್ ದೇಶದ ಒಂದು ಪಿರಮಿಡ್ ಅನ್ನ ರಕ್ಷಿಸಲಿಕ್ಕೆ ಇಡೀ ಜಗತ್ತು ಮುಂದೆ ಬಂದಿದೆ. ಅದನ್ನು ಡಿಸ್ಮೆಂಟಲ್ ಮಾಡ್ತೀವಿ, ವೇಸ್ಟ್ ಆಫ್ ಮಟೀರಿಯಲ್, ವೇಸ್ಟ್ ಆಫ್ ಟೈಮ್, ಹಾಗೆ ಹೀಗೆ ಅಂತೇಳಿ ನಮ್ಮ ಈಜಿಪ್ಟ್ ಸರ್ಕಾರ ನಿರ್ಧಾರ ಮಾಡಿದಾಗ ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳನ್ನು ಅದು ಓಲ್ಡ್ ಮಾನ್ಯುಮೆಂಟ್, ಅದನ್ನು ಮುಟ್ಟತಕ್ಕದ್ದಲ್ಲ ಅಂತೇಳಿ ತಾಕೀತು ಮಾಡಿ ನಿಲ್ಲಿಸ್ಬಿಟ್ರು. ಮತ್ತು ಭಾರತೀಯ ಸಂಸ್ಕೃತಿ ವೇದ ಎಷ್ಟು ಓಲ್ಡ್, ಇದನ್ನ ಯಾಕೆ ನಿಲ್ಲಿಸಬಾರ್ದು? ಇದನ್ನ ನಾಶ ಮಾಡಿ ಹೆಜ್ಜೆ ಹೆಜ್ಜೆಗೂ ನಮ್ಮ ಮೇಲೆ ದಾಳಿ, ಹೆಜ್ಜೆ ಹೆಜ್ಜೆಗೂ ನಮ್ಮ ನಾಶ ಮಾಡುವಂಥದ್ದು ಹೇಳೋದು. ಇದು ವಿಶಿಷ್ಟವಾದ ಸಂಪ್ರದಾಯ, ವಿಶಿಷ್ಟವಾದಂತಹ ಸಂಸ್ಕಾರ. ಈ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗುವ ಅವಶ್ಯಕತೆ ಇದೆ ಅನ್ನುವಂಥದ್ದು ನಾವು ಅರ್ಥಕೋಬೇಕು.